ಮಧ್ಯರಾತ್ರಿಯಲ್ಲಿ ಎದ್ದು ಹೋದ ರವಿಗೆ ಬಿ ಎಂ ರೋಹಿಣಿ ಸಂಪಾದಕೀಯ, ಇಂಗ್ಲಿಷ್ ಕವಿ ಥಾಮಸ್ ಗ್ರೇ ಬರೆದ ಕವನ ಎಲಿಜಿ ರಿಟನ್ ಇನ್ ಎ ಕಂಟ್ರಿ ಚರ್ಚ್ ಯಾರ್ಡ್ ನನಗೆ ವಿದ್ಯಾರ್ಥಿ ದಿನಗಳಲ್ಲಿ ಪಠ್ಯದ ಭಾಗವಾಗಿ ತಲೆಯಲ್ಲಿ ಅಚ್ಚುತ್ತಿತ್ತು. ಮತ್ತದು ನನ್ನ ಮಗ ಅಭಯನಿಗೂ ಪಠ್ಯದಲ್ಲಿ ಬಂದಾಗ ಆತ ಅದನ್ನು ತನ್ನ ಅನುಭವ ಭಾಷಾ ಮಿತಿಗಳನ್ನು ಮರೆತು ಕನ್ನಡಕ್ಕೆ ಅನುವಾದಿಸುವಷ್ಟು ಪ್ರಭಾವಿಯಾಗಿ ಕಾಣಿದ್ದಿರಬೇಕು. ಕಾಲಾನಂತರದಲ್ಲಿ ಅಂದರೆ ತಿಂಗಳ ಹಿಂದೆ ಆ ಅನುವಾದ ನನಗೆ ತೀರಾ ಆಕಸ್ಮಿಕವಾಗಿ ಸಿಕ್ಕಾಗ ಮತ್ತೆ ನನ್ನನ್ನು ಕೆಣಕಿ ಅನುವಾದದ ಇನ್ನೊಂದೇ ಪಾಠಾಂತರವನ್ನು ನನ್ನಿಂದಲೇ ಹೊರಡಿಸಿತ್ತು. ಅದರ ಒಂದು ಕಾವ್ಯಖಂಡ ಹೀಗಿದೆ: ಬಹುಮೆರಗಿನ ಅಸಂಖ್ಯ ರತ್ನಗಳು ಆಳವರಿಯದ ಕಡಲ ಕತ್ತಲ ಕೂಪಗಳಲ್ಲಿವೆ. ಅದೆಷ್ಟು ಕಾಣದುಳಿದಿದೆ ಹೂಗಳ ಅಜ್ಞಾತ ಅರಳು, ವ್ಯರ್ಥವಾಗಿದೆ ಅದರ ಸುವಾಸನೆ ಮರಳುಗಾಡಿನಲ್ಲಿ. ಅಂಥ ಒಂದು ಬಹುಮೆರಗಿನ ರತ್ನ ರವಿ ಅಥವಾ ಎಂ ಆರ್ ಬಂಗೇರ ಇಲ್ಲೇ ಬಂಟ್ವಾಳದ ಸಮೀಪದ ಮಾರಿಪಲ್ಲದಲ್ಲಿದ್ದ ಆ ಸುಮಘಮವನ್ನು ಬಿ ಎಂ ರೋಹಿಣಿಯವರು ಆಘ್ರಾಣಿಸಿದ್ದರು. ಆದರೆ ಜೀವನ ಸಾಗರದ ಕತ್ತಲ ಕೂಪದಲ್ಲಿ ಅದು ಅಡಗಿ ಹೋಯಿತು. ಅದರ ಸುವಾಸನೆ ವ್ಯಾವಹಾರಿಕ ಪ್ರಪಂಚದ ಮರಳುಗಾಡಿನಲ್ಲಿ ವ್ಯರ್ಥವಾಯಿತು. ಈಗಲಾದರೂ ಆ ಸಾಮಾಜಿಕ ತಪ್ಪು ತಿದ್ದಿಕೊಳ್ಳುವುದು ಸಾಧ್ಯವಾದರೆ, ಆ ರತ್ನಕ್ಕೆ ಹೊಸತೆಯ ಹೊಳಪು ಮೆರೆಸಲು ಅವಕಾಶವಾದರೆ, ಕಂಪನ್ನು ಗ್ರಹಿಸುವ ರಸಿಕರೊದಗಿದರೆ ಎಂಬ ಘನತರವಾದ ಆಶಾವಾದದಿಂದ ರೋಹಿಣಿಯವರು ಅಜ್ಞಾತನಲ್ಲಿ ಮೊರೆಯಿಟ್ಟಂತೆ ಈ ಲೇಖನವನ್ನು ಬರೆದಿದ್ದಾರೆ. ಮನದುಂಬಿಕೊಳ್ಳಿ, ವಿಸ್ತೃತ ಪ್ರಚಾರ ಕೊಟ್ಟು ಹುಡುಕಾಟ ಯಶಸ್ಸು ಕಾಣುವಂತೆ ಮಾಡುವಿರಾಗಿ ನಂಬಿದ್ದೇನೆ. ಈಗ ಬಿ ಎಂ ರೋಹಿಣಿ, ಮಧ್ಯರಾತ್ರಿಯಲ್ಲಿ ಎದ್ದು ಹೋದ ರವಿಗೆ. ಕವಿ ಹೃದಯವುಳ್ಳವರ ವ್ಯಥೆಗಳು ಕಥೆಯಾಗಿ ಪಾಡು ಹಾಡಾಗಿ ಪರಿವರ್ತನೆಗೊಂಡು ಸಹೃದಯರಿಗೆ ಆನಂದವನ್ನು ಕೊಡುತ್ತದೆ ಅಲ್ಲವೇ? ತಮ್ಮ ಬದುಕಿನ ವ್ಯಥೆಗಳನ್ನು ಮರೆಯಲು, ಕೊರತೆಗಳನ್ನು ನೀಗಿಸಿಕೊಳ್ಳಲು, ಸಮಾನ ಮನಸ್ಕರ ಒಡನಾಟದಿಂದ ಜೀವನೋತ್ಸಾಹವನ್ನು ತುಂಬಿಸಿಕೊಳ್ಳಲು ಸಾಹಿತ್ಯ ಪ್ರೀತಿ ನೆರವಾಗುತ್ತದೆ. ಓದಿನ ಸುಖವನ್ನು ಹಂಚಿಕೊಳ್ಳಲು ಮತ್ತು ಬರೆದುದನ್ನು ವಿಮರ್ಶೆಯ ನಿಕಷಕ್ಕೆ ಒಡ್ಡಿಕೊಳ್ಳಲು ಸಾಹಿತಿಗಳಿಗೆ ಇಂತಹ ಒಂದು ಆತ್ಮೀಯ ಬಳಗವಿರದಿದ್ದರೆ ಕತ್ತಲೆಯಲ್ಲಿ ಪ್ರೇಯಸಿಗೆ ಕಣ್ಣು ಹೊಡೆದಷ್ಟೇ ವ್ಯರ್ಥ. ನಾನಂತೂ ಬರವಣಿಗೆ ಪ್ರಾರಂಭಿಸಿದ ಮೇಲೆ ಇಂತಹ ಒಂದು ಬಳಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದೆ. ಯಾರಾದರೂ ಯುವಕ ಯುವತಿಯರು ಕವನ, ಕತೆ, ಲೇಖನ ಇತ್ಯಾದಿ ಬರವಣಿಗೆಯ ಆಸಕ್ತಿಯನ್ನು ತೋರ್ಪಡಿಸಿದರಂತೂ ಅವರನ್ನು ತಕ್ಷಣಕ್ಕೆ ನನ್ನ ಆಪ್ತವಲಯಕ್ಕೆ ಸೇರಿಸಿಬಿಡುತ್ತಿದ್ದೆ. ಅಂತಹ ಆಪ್ತವಲಯಕ್ಕೆ ಸೇರಿದ ರವಿ ಎಂಬ ಹುಡುಗನ ಬಾಳಿನ ವ್ಯಥೆ ಇದು, ಕತೆ ಇದು. ಒಂದಿಪ್ಪತ್ತು ವರ್ಷಗಳ ಹಿಂದೆ ಎಂ ಆರ್ ಬಂಗೇರ ಎಂದೇ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತನಾದ ಈ ರವಿ ತುಳು ಕನ್ನಡ ಭಾಷೆಗಳಲ್ಲಿ ಸಮರ್ಥವಾಗಿ ಬರೆಯಬಲ್ಲ ಪ್ರತಿಭಾವಂತ. ಮಂಗಳೂರು ಆಕಾಶವಾಣಿಯ ಪ್ರೋತ್ಸಾಹದಿಂದ ಅರಳಿದ ಈ ಪ್ರತಿಭೆ ಮುಂದೆ ಹತ್ತಾರು ಕವನ ಸ್ಪರ್ಧೆಗಳಲ್ಲಿ ಬಹುಮಾನ ಗಿಟ್ಟಿಸಿಕೊಂಡದ್ದು ದಾಖಲೆಯಾಗಿಯೇ ಉಳಿದಿದೆ. ಹಾಗೆಯೇ ಹಲವಾರು ಕವಿಗೋಷ್ಠಿಗಳಲ್ಲಿ ಕವನ ವಾಚಿಸಿದ ಕೀರ್ತಿ ರವಿಗೆ ಲಭಿಸಿತು. ಕಾಸರಗೋಡಿನ ಕವಿಗೋಷ್ಠಿಯಲ್ಲಿ ಕವನವನ್ನು ಹಾಡುವುದರ ಬಗ್ಗೆ ಚರ್ಚೆ ಸಂವಾದಗಳು ನಡೆದಾಗ ಕವನ ವಾಚಿಸುವುದರ ಮಹತ್ವವನ್ನು ಸಭೆಯಲ್ಲಿ ಮಂಡಿಸಿ ನೆರೆದ ಸಾಹಿತ್ಯ ಪ್ರೇಮಿಗಳಿಂದ ಮತ್ತು ಪಂಡಿತ ವರ್ಗದಿಂದ ಪ್ರಶಂಸೆಯನ್ನು ಪಡೆದುದನ್ನು ಮರೆಯಲಾಗದು. ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮಗಳ ಬಗ್ಗೆ ಅಥವಾ ತಾನು ಕೈಗೊಳ್ಳುವ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ, ಹೆಚ್ಚೇಕೆ ತನ್ನ ಬದುಕಿನ ವೈಯಕ್ತಿಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಪತ್ರ ಬರೆದು ಹೃದಯ ಹಗುರಾಗಿಸಿಕೊಂಡ ರವಿಯ ಬದುಕಿನಲ್ಲಿ ಇಂಥದೊಂದು ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದೆಂದು ನಾನು ಊಹಿಸಿರಲೇ ಇಲ್ಲ. ಯಾಕೆಂದರೆ ಪ್ರತಿ ಪತ್ರವೂ ಕೂಡ ಆತ್ಮವಿಶ್ವಾಸದ, ದೃಢಚಿತ್ತದ, ವೈಚಾರಿಕ ಪ್ರಜ್ಞೆಯುಳ್ಳ, ಸ್ಥಿತಪ್ರಜ್ಞ ಮನಸ್ಥಿತಿಯುಳ್ಳ ಓರ್ವ ಕರ್ಮಯೋಗಿಯ ಮಾತುಗಳಂತೆ ನನಗೆ ವಾಸವಾಗುತ್ತಿದ್ದವು. ಬಂಟ್ವಾಳ ತಾಲೂಕಿನ ಮಾರಿಪಳ್ಳ ಗ್ರಾಮದ ಪರಿಸರದ ತರುಣ ತರುಣಿಯರಲ್ಲಿ ಸಾಹಿತ್ಯ ಪ್ರೀತಿಯನ್ನು ಹುಟ್ಟಿಸಲು ಅವನು ಮಾಡಿದ ಪ್ರಯತ್ನಗಳನ್ನು ಮರೆಯಲಾಗದು. ನಿರತ ಸಾಹಿತ್ಯ ಸಂಪದ ಎಂಬ ಸಂಸ್ಥೆಯನ್ನು ಕಟ್ಟಿ ಪರಿಸರದ ಮಕ್ಕಳಲ್ಲಿ ಬೌದ್ಧಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಿಸುವಂತೆ ಮಾಡಿದ ಕ್ವಿಜ್ ಕಾರ್ಯಕ್ರಮಗಳಾಗಲಿ, ಕವಿಗೋಷ್ಠಿ ಸಾಹಿತ್ಯ ಗೋಷ್ಠಿಗಳಾಗಲಿ ಅವನ ಕರ್ತೃತ್ವ ಶಕ್ತಿಯನ್ನು ಸಾಬೀತುಪಡಿಸಿತು. ಮಾತ್ರವಲ್ಲ, ಹೀಗೆಯೇ ಸರ್ಜನ ಶಕ್ತಿಯುಳ್ಳ ಹಲವಾರು ಯುವಕರನ್ನು ಅಲ್ಲಿ ಸೃಷ್ಟಿಸಿತು. ನಿರತ ಸಾಹಿತ್ಯ ಸಂಪದಕ್ಕೆ ಅವನು ಬರೆದ ಧ್ಯೇಯ ಗೀತೆ ಹೀಗಿತ್ತು: ನಿರತ ನಿರಂತರ ಬದುಕು ಚಿರಂತನ ಕಾವ್ಯ ಕನ್ನಡಿ ಅಡಿಗಡಿಗೆ. ಅನಿಶಾ ಅಚಂಚಲ ಅಸೀಮ ಆಡುಂಬಲ ದಿಸೆಗೆ ದಾಂಗುಡಿ ನಿಡು ನಡಿಗೆ ವಿಮಲ ವಿಚಾರದ ಸುಮನ ಸುನಾದದ ಸುರ ಸ್ವರ ಸಾರದ ಮೆರವಣಿಗೆ ಸಹನ ಸುಜ್ಞಾನದ ಗಹನ ಗಂಭೀರದ ವಹನ ಸಂವಹನಕ್ಕೆ ಕರೆದೀವಿಗೆ. ಈ ನಿರತ ಸಾಹಿತ್ಯ ಸಂಪದದ ಉದ್ಘಾಟನೆಗೆ ಮಾರಿಪಳ್ಳಕ್ಕೆ ನನ್ನನ್ನು ಕರೆಸಿದಾಗ ಅಂದು ನಾಲ್ಕು ಒಳ್ಳೆಯ ಮಾತುಗಳನ್ನಾಡಿ ಹರಸಿ ನಾನು ಬಂದಿದ್ದೆ. ಆಮೇಲೆಯೂ ಅದರ 10ನೇ ವರ್ಷದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದಾಗ ಎಳೆಯ ತರುಣರ ಪ್ರತಿಭೆ, ಉತ್ಸಾಹ ಮತ್ತು ಕ್ರತುಶಕ್ತಿಗೆ ಪ್ರೇರಕನಾದ ರವಿಯ ಸಂಘಟನಾ ಶಕ್ತಿಗೆ ಖುಷಿಯಾಗಿ ಹರಸಿದ್ದು ನೆನಪಾಗುತ್ತದೆ. ಕಾದಂಬರಿಯೊಂದು ಬಿಟ್ಟು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಪಳಗಿದ ರವಿ ನಾಟಕ ರಚಿಸಿ, ಗೀತೆ ರಚಿಸಿ, ನಿರ್ದೇಶಿಸಿ, ನಟಿಸಿ ಹೀಗೆ ತನ್ನ ಪ್ರತಿಭೆಯು ಅನಾವರಣಗೊಳ್ಳಲು ಬೇಕಾದ ಅವಕಾಶಗಳೆಲ್ಲವೂ ಅವನಿಗೆ ಅಲ್ಲಿ ಲಭಿಸಿದುವು. ಈ ಎಲ್ಲ ಬರವಣಿಗೆಯ ವಿವರಗಳನ್ನು ನನಗೆ ಪತ್ರಗಳ ಮೂಲಕ ವರದಿಯೊಪ್ಪಿಸಿದರೆ ಅವನಿಗೆ ಸಮಾಧಾನ. 1998 ಮಾರ್ಚ್ 6 ನನಗೆ ಬರೆದ ಪತ್ರದಲ್ಲಿ ನೀವು ನನ್ನ ಅಮ್ಮನಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಬರೆದಾಗ ನನಗೆ ಹೃದಯ ತುಂಬಿ ಬಂದಿತ್ತು. ಇಂತಹ ಮಗನನ್ನು ಪಡೆಯಬೇಕಾದರೆ ನಾನು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕೋ ಏನೋ ಎಂದು ಸಂತೈಸಿದ್ದೆ. ಅವನು ಇದ್ದಲ್ಲಿ ಅಗಿಯುವ, ಬಿದ್ದಲ್ಲಿ ಚಿಗಿಯುವ, ಆತ್ಮಶಕ್ತಿಯನ್ನು ಹೊಂದಿದ ಚೈತನ್ಯದ ಸೆಲೆಯಾದ ಯುವಕನಾಗಿದ್ದ. ಚಿಲುಮೆಯಲ್ಲಿ ತಿಳಿನೀರು ಚಿಮ್ಮುವಂತೆ ಅವನಲ್ಲಿ ಜೀವನೋತ್ಸಾಹ ಚಿಮ್ಮುತ್ತಿತ್ತು. ಬಾಳಿನ ಗಾಳಿಪಟಕ್ಕೆ ಹೆಬ್ಬಯಕೆಯ ಸೂತ್ರ ಕಟ್ಟಿ ಎತ್ತರಕ್ಕೆ ಹಾರಿಸಬೇಕೆಂಬ ಕನಸು ಕಂಡಿದ್ದ. ಅವನ ಜೀವನವೆಂಬ ಕಲ್ಲು ಬಂಡೆಗಳಿಂದ ತುಂಬಿದ ದ್ವೀಪದಲ್ಲಿ ಕನಸುಗಳೆಂಬ ಮರಗಳನ್ನು ನೆಟ್ಟು ಪೋಷಿಸಿದವಳು ಅವನ ಪ್ರೇಯಸಿಯೂ ಮುಂದೆ ಬಾಳ ಸಂಗಾತಿಯೂ ಆದ ಲೀಲಾವತಿ. ಮರದ ಕೆಲಸ ಮಾಡುತ್ತಿದ್ದ ಕೇವಲ SSLC ಓದಿದ ಹುಡುಗನನ್ನು ಅವನಿಗಿಂತಲೂ ಹೆಚ್ಚು ಆರ್ಥಿಕ ಸಂಪನ್ನತೆಯುಳ್ಳ ಹೆಣ್ಣೊಂದು ಬಯಸಿ ಪ್ರೇಮಿಸಿದ್ದು ಅವನನ್ನು ಯೋಚಿಸುವಂತೆ ಮಾಡಿತು. ಸ್ವೀಕರಿಸಲೂ ಆಗದೆ ತಿರಸ್ಕರಿಸಲೂ ಆಗದೆ ಗೊಂದಲದಲ್ಲಿ ಕೆಡವಿದ್ದನ್ನು ಮುಕ್ತವಾಗಿ ನನ್ನಲ್ಲಿ ತೋಡಿಕೊಂಡಿದ್ದ. ವೀಣೆಯನ್ನು ನುಡಿಸುತ್ತಾ ಕಲಿಯುವಂತೆ ಜೀವನ ಜೀವಿಸುತ್ತಾ ಕಲಿಯಬೇಕು. ಅದು ದಿನವೂ ಹುಟ್ಟುವ ಸೂರ್ಯ, ಅದಲ್ಲದೆ ಅದು ಚಲಿಸುವ ನೆರಳು ಕೂಡ. ಕೂತರೆ, ನಿಂತರೆ, ಓಡಿದರೆ ಅದು ನಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತದೆ ಎಂಬ ಸತ್ಯವನ್ನು ಇಬ್ಬರು ಒಪ್ಪಿಕೊಂಡು ಮದುವೆಯಾಗಿ ಮುಂದೆ ಅಭಿಜಿತ್ ಎಂಬ ಮಗನ ತಂದೆಯೂ ಆದ. ಜವಾಬ್ದಾರಿ ಹೆಚ್ಚಿತು. ಅವನ ಹೆತ್ತ ತಾಯಿ ಮೊದಲು ಮದುವೆಗೆ ವಿರೋಧಿಸಿದರೂ ಲೀಲಾವತಿಯ ಸಹನೆ ಮತ್ತು ವಿನಯವಂತಿಕೆ ಅತ್ತೆಯನ್ನು ಪ್ರೀತಿಯ ಕಡಲಲ್ಲಿ ತೇಲಿಸಿತು. ಜೀವನವೆಂಬ ಸೋಜಿಗದ ಬಟ್ಟೆಯ ಹೆಣಿಗೆಯಲ್ಲಿ ಎಷ್ಟು ಬಣ್ಣಗಳು, ಎಷ್ಟೊಂದು ಎಳೆಗಳು ಎಂದು ಅರ್ಥವಾಗತೊಡಗಿತು. ಬದುಕೆಂದರೆ ಚಿಕ್ಕದೊಂದು ಕಂಬಳಿಯಂತೆ, ತಲೆಗೆಳೆದರೆ ಕಾಲಿಗೆ ಚಳಿಯಾಗುತ್ತದೆ, ಕಾಲಿಗೆಳೆದರೆ ಶಿರ ಮತ್ತು ಕೊರಳಿಗೆ ಚಳಿಯಾಗುತ್ತದೆ. ಬುದ್ಧಿವಂತರು ತಮ್ಮ ಮಂಡಿಯನ್ನು ಮಡಚಿ ಹೊಂದಾಣಿಕೆ ಮಾಡುತ್ತಾರೆ. ಹಾಡುತ್ತಾ ಹಾಡುತ್ತಾ ಸಂಗೀತ ತಿಳಿದಂತೆ ಬದುಕುತ್ತಾ ಬದುಕುತ್ತಾ ಜೀವನವೆಂದರೇನೆಂದು ಅವನಿಗೆ ಅರ್ಥವಾಗುತ್ತದೆ. 0 ಸಂಖ್ಯೆಯಾಗಿ ಮೇಲೇರುವ ಕನಸು ಕಾಣುವುದು ಸಹಜ ಗುಣವಲ್ಲವೇ? ರವಿಯು ಅದೇ ರೀತಿ ಕಂಡ ಕನಸೇ ಐಸಿರಿ ಅದೃಷ್ಟದ ನಿಧಿ. ತಂತುಗಳಲ್ಲಿ ಅದೃಷ್ಟದ ಹುಡುಕಾಟ, ಸಂತೃಪ್ತಿಯ ಮೆರೆದಾಟ, ಪರಸ್ಪರ ವಿಶ್ವಾಸಕ್ಕೆ ಪ್ರಾಮಾಣಿಕತೆಯ ಮೆರುಗು ಎಂದು ನಂಬಿ 4/12/2000 ಒಂದು ಉದ್ಯಮ ಪ್ರಾರಂಭಿಸಿದ. ಪ್ರಾರಂಭದ ವರ್ಷ ಏನೂ ತೊಂದರೆ ಇಲ್ಲದೆ ವ್ಯವಹಾರ ಸಾಗಿತು. ಮುಂದಿನ ವರ್ಷಗಳಲ್ಲಿ ಅವನ ವಿಶ್ವಾಸಕ್ಕೆ ಬೆಂಕಿ ಬಿತ್ತು. ಸಾಮಾನು ಒಯ್ದವರು ಕಂತು ಕಟ್ಟದೆ ಉದ್ಯಮವೇ ಮಕಾಡೆ ಮಲಗಿತು. ಬಾಳೆಹಣ್ಣು ತಿನ್ನುವವರೇ ಬೇರೆ, ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರುವವರೇ ಬೇರೆ ಎಂದು ಅರ್ಥವಾದಾಗ ರವಿ ಕತ್ತಲೆಯ ಗೊಂಡಾರಣ್ಯದ ಮಧ್ಯೆ ನಿಂತಿದ್ದ. ಬದುಕೊಂದು ಗಣಿತದಂತೆ ಎನ್ನುತ್ತಾರೆ. ಸ್ನೇಹಿತರನ್ನು ಕೂಡಿಸಿ, ಶತ್ರುಗಳನ್ನು ಕಳೆದು, ಸಂತೋಷವನ್ನು ಗುಣಿಸಿ, ದುಃಖವನ್ನು ಭಾಗಿಸಿ ಹಂಚಿಕೊಳ್ಳಬೇಕು. ಎಲ್ಲಕ್ಕೂ ಅವನ ಜೊತೆಗಿದ್ದ ದೊಡ್ಡ ಗುಂಪು ದುಃಖವನ್ನು ಭಾಗಿಸುವುದಕ್ಕೆ ನೆರವಾಗಲಿಲ್ಲ. ಈವರೆಗೆ ಬದುಕೊಂದು ಸುಂದರ ರಂಗೋಲಿ ಎಂದು ತಿಳಿದಿದ್ದ ರವಿಗೆ ಅದರ ಚುಕ್ಕೆ ತಪ್ಪಿದ್ದು ಗೊತ್ತಾಗುವಾಗ ತಡವಾಗಿತ್ತು. ಅವನ ಸೊರಗಿದ ಮನಸ್ಸು ಮತ್ತು ದೇಹಕ್ಕೆ ರಿಪೇರಿಯ ಅಗತ್ಯವಿತ್ತು. ಪ್ರೀತಿ, ವಾತ್ಸಲ್ಯ, ಆತ್ಮೀಯತೆಯ ಹಿತವಾದ ಸ್ಪರ್ಶ ಬೇಕಿತ್ತು. ಬದುಕಿನ ಜಟಕ ಬಂಡಿಯು ಉರುಳಿ ಬಿದ್ದಂತೆ ಭಾಸವಾಯಿತು. ಪದಕುಸಿದರೆ ನೆಲವಿದೆ ಎಂಬ ಆತ್ಮವಿಶ್ವಾಸವಿತ್ತು. ನೆಲವು ಆಧರಿಸಲು ಶಕ್ತವಾಗಿಲ್ಲವೆಂದಾಗ ನನಗೆ ಪತ್ರ ಬರೆದು ಸಣ್ಣ ಆರ್ಥಿಕ ಸಹಾಯವನ್ನು ಬಹಳ ಅಂಜಿಕೆಯಿಂದಲೇ ಕೇಳಿದ. ಇದು 2003 ಕತೆ. ಅವನು ಕೇಳಿದಷ್ಟು ನೀಡಿ ಹೆದರಬೇಡವೆಂದು ಧೈರ್ಯ ತುಂಬಿದ್ದೆ. ನನ್ನ ಮನೆಯ ಕಪಾಟುಗಳು, ಮೇಜು ಕುರ್ಚಿಗಳನ್ನು ತಾನೇ ಕೈಯಾಲ ಪ್ರೀತಿಯಿಂದ ಮಾಡಿಕೊಟ್ಟ ಋಣಭಾರವಿತ್ತು. ಆ ಕೆಲಸಗಳನ್ನು ಒಂದೇ ವಾರದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಾಡಿದನೆಂದರೆ ನೋಡಿದವರು ಬೆರಗಾಗುವಷ್ಟು ಮತ್ತು ಮೆಚ್ಚಿ ಕೊಂಡಾಡುವಷ್ಟು. ಅವನ ಮರದ ಕೆಲಸದ ಕೌಶಲವು ಅದ್ವಿತೀಯವಾಗಿತ್ತು. ಆದರೆ ಈ ಜಾಣ್ಮೆ ಪ್ರತಿಭೆ ವ್ಯವಹಾರ ನಡೆಸುವಲ್ಲಿ, ಉದ್ಯಮವನ್ನು ಮುಂದುವರಿಸುವಲ್ಲಿ ವಿಫಲವಾಯಿತು. ಕೆಲವು ಲಕ್ಷ ಸಾಲವಾಗಿದೆ ಎಂದು ಖಿನ್ನವಾಗಿ ಹೇಳಿಕೊಂಡ. ಮತ್ತಷ್ಟು ಆರ್ಥಿಕ ಸಹಾಯ ದೊರೆತರೆ ತಾನು ಬದುಕಿಕೊಳ್ಳಬಹುದು ಎಂದು ನನ್ನಲ್ಲಿ ದುಃಖ ತೋಡಿಕೊಂಡ. ಆದರೆ ನಾನು ಒಮ್ಮೆ ಕೊಟ್ಟಿದ್ದೇನಲ್ಲ ಸಾಲ, ಮತ್ತೆ ಪುನಃ ನೀಡಲು ಸಾಧ್ಯವಿಲ್ಲವೆಂದು ಕೈಚೆಲ್ಲಿ ಬಿಟ್ಟೆ. ಹೀಗೆ ಹೇಳಿದ ಎರಡು ವಾರಗಳಲ್ಲಿ ರವಿ ಕಾಣೆಯಾದ. ಇದ್ದಕ್ಕಿದ್ದಂತೆ ಮಾಯವಾದದ್ದು ಹೇಗೆ ಎಂಬುದೇ ನಿಗೂಢ. ಕೋಟಿಗಟ್ಟಲೆ ಸಾಲ ಇರುವವರು ರಾಜಾರೋಷವಾಗಿ ಕಾರಲ್ಲಿ ತಿರುಗುತ್ತಿರುವಾಗ ಕೆಲವು ಲಕ್ಷ ಸಾಲವಾಯಿತೆಂದು ಊರು ಬಿಟ್ಟು ಹೋಗುವ ಹೇಡಿಯಾಗಿ ಬಿಟ್ಟನೇ ರವಿ. ಅಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಹಿಮದ್ದು ಕುಡಿಯುವುದು, ದುಡುಕಿ ಮತಿ ದಪ್ಪುವುದು, ತಪ್ಪನ್ನು ಒಪ್ಪೆನ್ನುವುದೇ ಬದುಕಿನ ಸಹಜ ಗುಣವೆಂದು ಡಿ ವಿ ಜಿಯವರ ಮಾತು ಅವನಿಗೆ ಗೊತ್ತಿಲ್ಲದ ವಿಷಯವಲ್ಲ. ಪಾದರಸದಂತಹ ಚಟುವಟಿಕೆಯ ಚೈತನ್ಯ ಮೂರ್ತಿಯಾದ ರವಿ ಆತ್ಮಹತ್ಯೆ ಮಾಡಿಕೊಳ್ಳಲಾರ ಎಂದು ನನ್ನ ನಂಬಿಕೆ. ಪ್ರೀತಿಯ ಪತ್ನಿ ಮತ್ತು ಪುಟ್ಟ ಮಗು ಅಭಿಜಿತ್ನನ್ನು ಮಧ್ಯರಾತ್ರಿಯಲ್ಲಿ ಬಿಟ್ಟು ಎದ್ದು ಹೊರಟುಬಿಟ್ಟ ರವಿ ಪಲಾಯನ ಮಾಡುವ ಅಗತ್ಯವೇನಿತ್ತು? ಇವತ್ತಿಗೂ ನನಗೆ ಅರ್ಥವಾಗದ ವಿಷಯವಿದು. ಜೀವನಕ್ಕೆ ಎರಡನೇ ಮುದ್ರಣವಿಲ್ಲ ಹೌದು, ಮಾತ್ರವಲ್ಲ ಅಚ್ಚಿನ ಮುದ್ರಣ ದೋಷವನ್ನು ತಿದ್ದುವುದೂ ಸಾಧ್ಯವಿಲ್ಲ. ಆದರೆ ಅಪಾಯಗಳಿಗೆ ಹೆದರಿ ನಾವೇ ಬೇಲಿಗಳನ್ನು ಹಾಕಿಕೊಂಡರೆ ನಾವೇ ಬಂದಿಗಳಾಗಿ ನರಳಬೇಕಾದೀತು. ತಪ್ಪುಗಳೆಂಬ ಧೂಳು ಜೀವನದ ಸಮರಾಂಗಣದಲ್ಲಿ ಏಳುವುದು ಸಹಜ, ಹಾಗೆಂದು ಅದಕ್ಕೆ ಬೆನ್ನು ತಿರುಗಿಸಿ ಓಡುವವನು ಹೇಳಿಯಲ್ಲವೇ? ನಾನು ಕಂಡ ರವಿ ಇಂತಹವನಲ್ಲ. 13 ವರ್ಷಗಳು ಉರುಳಿವೆ. ಇಂದು ಕೂಡ ಪತ್ನಿ ಲೀಲಾವತಿಗೆ ರಾತ್ರಿ ನಾಯಿ ಬೊಗಳಿದರೆ, ಹಗಲಲ್ಲಿ ಯಾರಾದರೂ ಗೇಟು ತೆರೆದ ಸದ್ದು ಕೇಳಿದರೆ ತನ್ನ ಗಂಡನೇ ಬಂದಿರಬಹುದೇನೋ ಎಂದು ಕಾತುರದಿಂದ ಕಾಯುತ್ತಾಳೆ. ಎದ್ದು ಓಡಿ ಬರುತ್ತಾಳೆ. ಮಗ ಅಭಿಜಿತ್ ಯುವಕನಾಗಿದ್ದಾನೆ. ತಂದೆಯ ನೆನಪನ್ನು ನಿಧಿಯಂತೆ ಕಾಪಿಟ್ಟುಕೊಂಡಿದ್ದಾನೆ. ಮಗನ ಭವಿಷ್ಯದ ಬಗ್ಗೆ ಏನೇನೋ ಕನಸು ಕಂಡ ರವಿ ಎಲ್ಲಾದರೂ ಬದುಕಿರಬಹುದೇ? ಬದುಕಿದ್ದರೆ ತನ್ನ ಕಾವ್ಯ ಕತೆಗಳೆಂಬ ಹುಚ್ಚಿನಿಂದ ಮುಕ್ತನಾಗಲು ಸಾಧ್ಯವೇ ಇಲ್ಲ. 2004 ಅವನು ನಾಪತ್ತೆಯಾದಾಗ ಎಲ್ಲಿ ಹೆಣ ಕಾಣ ಸಿಕ್ಕಿದರೂ ಹೋಗಿ ನೋಡಿ ಬರುವ ಒತ್ತಡವಿತ್ತು ಲೀಲಾವತಿಗೆ. ಆದರೆ ಈಗಲೂ ಆಕೆಗೆ ಗಂಡ ಆತ್ಮಹತ್ಯೆ ಮಾಡಿರಲಾರನೆಂದೇ ನಂಬಿಕೆ. ಎಲ್ಲಾದರೂ ಹಿಮಾಲಯಕ್ಕೆ ಹೋಗಿ ಸನ್ಯಾಸಿಯಾಗಿರಬಹುದೇ ಎಂಬ ಸಂದೇಹವಿದೆ. ಯಾಕೆಂದರೆ ಆ ಬಗ್ಗೆ ವಿಶೇಷ ಆಸಕ್ತಿ ಇಲ್ಲದಿದ್ದರೂ ಆಧ್ಯಾತ್ಮದ ಬಗ್ಗೆ ಕುತೂಹಲವಿದ್ದುದನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದ. ಆದರೂ ಅವನು ಸನ್ಯಾಸಿ ಆಗಲಾರನೆಂದೇ ನನ್ನ ಒಳಮನಸ್ಸು ಹೇಳುತ್ತಿದೆ. ಈಗಲೂ ನನಗೆ ಪಶ್ಚಾತ್ತಾಪವಾಗುತ್ತಿದೆ. ಅವನು ಎರಡನೇ ಸಲ ಆರ್ಥಿಕ ಸಹಾಯ ಕೇಳಿದಾಗ ನಾನು ನೀಡುತ್ತಿದ್ದರೆ ರವಿ ನಮ್ಮ ಕಣ್ಣ ಮುಂದೆ ಇರುತ್ತಿದ್ದನಲ್ಲ, ನಾನೇಕೆ ನಿರಾಕರಿಸಿದೆ? ನೀವು ನನ್ನ ಅಮ್ಮನಾಗಿರುತ್ತಿದ್ದರೆ ಎಂದು 20 ವರ್ಷಗಳ ಹಿಂದೆಯೇ ಹೇಳಿದ ಅವನ ಪ್ರೀತಿಗೆ ನಾನು ಸ್ಪಂದಿಸದೆ ನಿಷ್ಕರುಣಿಯಾದನೆ? ಗೊತ್ತಿಲ್ಲ. ಈ ಬದುಕು ಒಂದು ಸೇತುವೆಯಂತೆ, ಅದನ್ನು ತೂರಿ ಕಾಲವೆಂಬ ನದಿ ಹರಿಯುತ್ತದೆ. ಕಾಲಕ್ಕೆ ಅದರದ್ದೇ ಆದ ಶಾಮಕ ಶಕ್ತಿ ಇದೆ. ಅಂತೂ ರವಿಯ ಜೀವನ ನನ್ನ ಒಂದು ಕಿವಿಗೆ ಸಂಗೀತವಾಗಿ ಇನ್ನೊಂದು ಕಿವಿಗೆ ಶೋಕಗೀತೆಯಾಗಿ ಕೇಳುತ್ತಿರುವುದು ವಿಧಿಯ ವೈಚಿತ್ರ್ಯವೆನ್ನಲೇ. ಹಾಗಿದ್ದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಆಸೆ ಇದೆ. ಈ ಜಾಲಲೇಖನವನ್ನು ಓದಿದವರು ಯಾರಾದರೂ ಅವನನ್ನು ಗುರುತಿಸಬಹುದೇ? ಅವನಿಂದ ಸಾಹಿತ್ಯ ದೀಕ್ಷೆ ಪಡೆದ ಸಾವಿರಾರು ಯುವಕ ಯುವತಿಯರು, ನನ್ನಂತಹ ನೂರಾರು ಹಿತೈಷಿಗಳು, ಅಭಿಮಾನಿಗಳು ಅವನನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ರವಿ, ಎಲ್ಲಿದ್ದರೂ ಓಗುಡುವೆಯಾ? ಹೀಗೆ ಅಜ್ಞಾತವಾಗಿ ಮುಖ ಮರೆಸಿಕೊಂಡು ಬದುಕುವ ಅಗತ್ಯವಿತ್ತೇ? ಇದು ನಿನ್ನ ಸಾಧನೆಯೇ? ಲೀಲಾವತಿ, ಅಭಿಜಿತ್ ಮತ್ತು ನಿನ್ನ ತಾಯಿ ಎಂದು ಗೌರವಿಸಲ್ಪಡುವ ನಾನು ಇಂದು ನಿನ್ನ ಧ್ವನಿಯನ್ನು ಆಲಿಸಲು, ಕಣ್ಣಾರೆ ಕಾಣಲು ಕಾತರದಿಂದ ಕಾಯುತ್ತಿದ್ದೇನೆ. ನಿನ್ನ ಹುಟ್ಟೂರಿನ ಪರಿಸರದಲ್ಲಿ ನೀನು ಬಿತ್ತಿದ ಸಾಹಿತ್ಯ ಕೃಷಿ ಈಗ ಫಲ ಬಿಡುತ್ತಿದೆ. ಅದರ ಪ್ರೀತಿ ವಿಶ್ವಾಸಗಳನ್ನು ಹುಸಿಗೊಳಿಸಬೇಡ. ರವಿ, ಯಾವಾಗ ಬರುತ್ತೀ? ಮುಗಿಯಿತು.